ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. ಗರ್ಭಾವಸ್ಥೆಯ ಮಧುಮೇಹ ತಾಯಿ ಮತ್ತು ಮಗುವಿನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಜೀವಕ್ಕೆ ಅಪಾಯ ಒಡ್ಡಬಹುದು. ಜಾಗ್ರತೆ: ಮೊದಲ 24ರಿಂದ 28 ವಾರಗಳಲ್ಲಿ ತಪ್ಪದೇ ರಕ್ತ ಪರೀಕ್ಷೆ ಮಾಡಿಸಿ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ರಕ್ತ ಪರೀಕ್ಷೆ ಉಚಿತ. ಗರ್ಭಿಣಿಯರ ಊಟದಲ್ಲಿ ಎಣ್ಣೆ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ಗರ್ಭಾವಸ್ಥೆಯ ಮಧುಮೇಹ ತಡೆಯಿರಿ. ಸಹಜವಾದ ಹೆರಿಗೆಯಿಂದ ಆರೋಗ್ಯವಂತ ಮಗುವನ್ನು ಪಡೆಯಿರಿ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೆಯೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಭರವಸೆಯ ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಆರಿಸಿ ಹಿಂದೆ ನೀವು ನಿಮ್ಮ ಖುಷಿಗೆ ನೀಡಿ ಹೊಸ ರಾಗ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ ಎಚ್ಚರಿಕೆಯಿಂದ ಓದಿ. ಬನ್ನಿ ಈಗ ಸಮಗ್ರ ಕೃಷಿಯ ಅನುಭವ ಕುರಿತು ಸಂದರ್ಶನವನ್ನು ಕೇಳೋಣ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಿರಿಯಾಪಟ್ಟಣ ತಾಲೂಕು ಕಂಪಲಾಪುರ ಗ್ರಾಮದ ಕೃಷಿಕ ಸ್ವಾಮಿ ಅವರು ತಮ್ಮ ಕೃಷಿ ಜೀವನದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ರೈತ ಬಾಂಧವರೇ ನಮಸ್ಕಾರ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪಿರಿಯಾಪಟ್ಟಣ ತಾಲೂಕು ಕಂಪಲಾಪುರ ಗ್ರಾಮದಲ್ಲಿ ಕೃಷಿ ಚಟುವಟಿಕೆ ನಡೆಸಿ ತಮ್ಮ ಜೀವನವನ್ನ ನಡೆಸಿರ್ತಕ್ಕಂತಹ 62 ವರ್ಷದ ಸ್ವಾಮಿಯವರ ಮಗನಾದಂತಹ ಪುಟ್ಟರಾಜ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇಂದು ಅವರ ಕೃಷಿ ಜೀವನದ ಅನುಭವಗಳನ್ನ ಪಡೆಯೋಣ. ನಮಸ್ಕಾರ ಸ್ವಾಮಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಪುಟ್ಟರಾಜ್ ಅವರೇ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಒಳ್ಳೇದು ಸರ್. ಸ್ವಾಮಿಯವರೇ ಹೇಳಿ, ಈಗ ನಿಮಗೆ ಒಟ್ಟು 4 ಎಕರೆ ಕೃಷಿ ಜಮೀನು ಇದೆ. ಈ 4 ಎಕರೆ ನಿಮಗೆ ನಿಮ್ಮ ತಂದೆಯಿಂದ ಪಿತ್ರಾರ್ಜಿತವಾಗಿ ಬಂದಿದ್ದ ಅಥವಾ ನೀವು ಪಿತ್ರಾರ್ಜಿಸತ್ತು? ಅದು ಬೇರೆ ಇದೆ, ಅದು ಅದಿನ್ನು ಭಾಗ ಆಗಿಲ್ಲ ನಮ್ಗೆ. ಅಣ್ಣ ತಮ್ಮದವ್ರು ಮೂರಲ್ಲಿ ನಾವು, ಅದು ಅಲ್ಲೇ ಬಿಟ್ಟಿದೀವಿ. ಅವ್ರಟ್ಟ ಅವ್ರು ಮಾಡ್ಕೊತಾರೆ, ನಮ್ಮ ಅವಶ್ಯ ಮಾಡ್ತಾ ಇದೀವಿ. ಅದ್ರಲ್ವೆ ಎಷ್ಟು ಬರ್ಬೇಕು ಅಲ್ಲಿ? 1 ಎಕರೆ ಬರ್ತದೆ ಸರ್ ಅಲ್ಲಿ. ಇದು ನೀವು ಸ್ವತಃ ಗಳಿಸಿದ? ಸ್ವತಃ ನಾನು ತಗೊಂಡಿರೋದು ಸರ್. ಗಳಿಸ್ಬೇಕು ಅಂದ್ರೆ ನಿಮ್ಗೆ ಅವತ್ತಿನ ಕಾಲದಲ್ಲೂ ಸ್ವಲ್ಪ ತಕ್ಕಮಟ್ಟನಾದಂತ ಹಣಕಾಸು ಬೇಕು. ಅದಕ್ಕೆಲ್ಲ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ನಾವು ಕೂಲಿ ಮಾಡ್ತಿದ್ದೆ ಸರ್. ಕಿರಾವಣದಲ್ಲಿ ಮಟನ್ ಅಂಗಡಿಲಿ ಮಟನ್ ಕಟ್ ಮಾಡ್ಕೊಂಡು 11 ವರ್ಷ ಇದೆ ಸರ್. ಅನ್ನ ದುಡ್ದಿ ಈ ಜಮೀನ ತಗೋಕೆ ಒಂದು ಚಾನ್ಸ್ ಸಿಕ್ತು ಸರ್ ನಮ್ಗೆ. ಆ ಮಟನ್ ಅಂಗಡಿನಲ್ಲಿ ಸಿಕ್ಕಂತ ಕೂಲಿ ಹಣವನ್ನ ಕೂಡಿಟ್ಟು ನೀವು ಈ ಜಮೀನು ತಗೊಂಡ್ರ? ಆಯ್ತು ಸರ್, ಹಂಗೆ ಮಾಡಿ ನಾವು ಕೂಲಿ ಎಲ್ಲ ಜೋಡಿಸಿ ಈ ವ್ಯಾಪಾರಕ್ಕೆ ಬಂದು ನಾವೇ ಇದಾಗ ವಾರ ಮಾಡ್ತಾ ಇದ್ದೋ. ಅವ್ರು ಪುಣ್ಯಾತ್ಮ ನಮಗೆ ಕೊಡ್ತೀನಿ ಅಂತ ಆಗ ಜಮೀನ ಇದ ನಾವು ತಗೊಳಕ್ಕೆ ಚಾನ್ಸ್ ಸಿಕ್ತು ಸರ್. ಒಳ್ಳೇದಾಯ್ತು. ಎಲ್ಲ ಕೂಲಿ ಕಾರ್ಮಿಕರಿಗೂ ಈ ರೀತಿ ಒಂದು ಒಳ್ಳೆ ಬುದ್ಧಿ ಬಂದ್ಬಿಟ್ರೆ ಎಲ್ಲರೂ ಕೂಡ ಸ್ವತಃ ಜಮೀನು ಹೊಂದಬಹುದು ಅಂತ. ಎಲ್ಲಾನು ನಾವು ಅದೇ ತರ ಮಾಡಿದ್ವಿ ಸರ್. ಕೂಲಿ ಮಾಡ್ಕೊಂಡೆ ನಾವು ಜೀವನ ಸಾಕ್ತಾ ಇದ್ದಿದ್ದು. ಈಗ ಹೊಸಿ ಅಂಬ್ಲಿ ಗಂಜಿಗೆ ಹೊಸಿ ನೇರಾಗಿದ್ದೀವಿ, ಏನ್ ತೊಂದರೆ ಇಲ್ಲ ಸರ್ ಅದರಲ್ಲಿ. 11 ವರ್ಷ ನೀವು ಕೂಲಿ ಕೆಲಸವನ್ನ ಮಾಡಿದೆ, ಅದ ನಂತರ ಈ ಕೃಷಿ ಜಮೀನನ್ನ ಮಾಡ್ಕೊಂಡೆ ಇದು ಕೃಷಿ ಮಾಡ್ತಾ ಇದ್ದೀನಿ. ಮೊದಲು ಏನೆಲ್ಲ ಕೃಷಿ ಚಟುವಟಿಕೆಗಳನ್ನ ನೀವು ಪ್ರಾರಂಭ ಮಾಡಿದ್ರಿ? ನಾವು ಎಲ್ಲ ಪೂರ್ತಿ ರಾಗಿನೇ ಸರ್ ಬೆಳೀತಿದ್ದೋ. ನಮ್ಗೆ ಬೇರೆ ಲೈಸೆನ್ಸ್ ಇಲ್ಲ ಸರ್, ಕಾರ್ಡ್ ಕೊಟ್ಟವ್ರೆ. ಅದರಿಂದ ನಾವು ಬೆಳೆದು ಬಿಡ್ತೀವಿ, ನಿಮ್ಮ ಹೆಸರಿಗೂ ಬಿಡ್ತೀವಿ, ನಮ್ಮ ಹೆಸರಿಗೂ ಬಿಟ್ಕೋತೀವಿ. ಅಂದ್ರೆ ಕಮಿಷನ್ ಜಾಸ್ತಿ ಹೋಯ್ತದೆ ಸರ್. ಸ್ವಾಮಿಯವರೇ, ಕೃಷಿ ಜಮೀನನ್ನ ನೀವು ಕೊಂಡ್ಕೊಂಡೆ ಅಂತ ಹೇಳಿದ್ರಿ. ಕೊಂಡ್ಕೊಂಡಾಗ ಭೂಮಿ ಹೀಗೆ ಇತ್ತ? ನೀವು ಜಮೀನೆಲ್ಲ ಮಟ್ಟ ಮಾಡೋದಕ್ಕೆ, ಸಿದ್ಧತೆ ಮಾಡೋದಕ್ಕೆ ಎಲ್ಲ ಕೆಲಸಗಳನ್ನ ಮಾಡಿದ್ರ? ಇಲ್ಲ ಸರ್, ಹಿಂಗೆ ಮಾಮೂಲಿ ಹಿಂಗೆ ಇದ್ದು ಹಂಗೆ ಇದ್ದು ಸ್ವಲ್ಪ ಗದ್ದೆ ಮಾಡೋಕೆ ಹೊಸ ಮಟ್ಟ ಗಿಟ್ಟ ತಳ್ಕೊಂಡು ಬದ ಹಾಕ್ಸ್ಕೊಂಡು ಸ್ವಲ್ಪ ಗದ್ದೆ ಮಾಡಿದ್ದೀನಿ ಸರ್ ಅದರಲ್ಲಿ. ಅದಕ್ಕೆಲ್ಲ ನೀರಾವರಿ ವ್ಯವಸ್ಥೆ ಬೇಕು. ಎಷ್ಟು ವರ್ಷ ಆಯ್ತು ನೀವು ಈ ಜಮೀನ್ ಕೊಂಡ್ಕೊಂಡು? 15-16 ವರ್ಷ ಆಗಿರ್ಬೇಕು ಸರ್ ಜಮೀನ್ ತಗೊಂಡಿನಿ. ಒಂದಲ್ಲ ಒಂದು ಎರಡಲ್ಲ ಅಂತ 7 ಬೋರ್ ಹಾಕ್ಸ್ತೆ, 7 ಫೇಲ್ ಆದ ಸರ್. ಒಂದ್ರಲ್ಲಿ ಸುಮಾರಾಗಿ ನೀರ್ ಬತ್ತದೆ ಸರ್. ಯಾಕೆ ನಿಮ್ದು ಇಲ್ಲಿ ದೊಡ್ಡ ಕಟ್ಟೆ ಇದೆ, ಈ ಕಟ್ಟೆಯಿಂದ ನಿಮ್ಗೆ ಅಂತರ್ಜಲ ಒಳ್ಳೆ ನೀರ್ ಸಿಗ್ಬೇಕಲ್ಲ? ಅಲ್ಲಿ ಕೆರೆಯಲ್ಲಿ ಒಂದ್ ತೊಟ್ಟು ನೀರ್ ಇರ್ತಿಲ್ಲ ಸರ್. ಈ ವರ್ಷ ಅದ ಇದ್ ಮಾಡಿ ಕೆರೆ ತಗ್ಸಿ ಎರಿ ಕಟ್ಸಿ ನೀರ್ ನಿಲ್ಲಂಗ್ ಮಾಡವ್ರೆ. ಅಲ್ಲಿ ಗಂಟ ನಮ್ಗೆ ಬೋರಲ್ಲು ನೀರ್ ಇರ್ತಿಲ್ಲ ಸರ್, ಕುಡಿಯಕ್ಕೆ ನೀರಿಲ್ಲ. ಏನೋ ಲಕ್ಷ್ಮಿ ತುಂಬಲಿಂದ ಈಗ ಉಕ್ತಾವಳೆ ಸರ್ ಬೋರಲ್ಲಿ. ಪಿರಿಯಾಪಟ್ಟಣದ ಮತ್ತೆ ಮಲ್ನಾಡು ಪ್ರದೇಶದಲ್ಲಿ ಬೇರೆ ಪ್ರದೇಶಗಳಿಗಿಂತ ಹೆಚ್ಚಿನ ಮಳೆ ಆಗದೆ ಇದ್ರು, ತಕ್ಕಮಟ್ಟಿಗಾದ್ರೂ ಮಳೆ ಆಗಿ ಆಗುತ್ತೆ. ಆದ್ರೆ ಅಂತ ಮಳೆನಲ್ಲಿ ಈ ಕಟ್ಟೆ ತುಂಬ್ತಿರ್ಲಿಲ್ವಾ? ಇದು ದೊಡ್ಡ ಕೆರೆ ಏನಲ್ಲ, ಸ್ವಲ್ಪ ನಿಮ್ಮ ಜಮೀನ್ ಹತ್ರನೇ ಪಕ್ಕದಲ್ಲಿ ಇರತಕ್ಕಂತ ಕಟ್ಟೆ, ಈ ತುಂಬಿ ನಿಮ್ಗೆ ಅಂತರ್ಜಲ ಏನು ಸಿಗ್ತಾ ಇರ್ಲಿಲ್ವಾ? ಇಲ್ಲ ಸರ್, ಬೋರಲ್ಲಿ ನೀರಿನ ಇತ್ತದ ಸರ್, ಕೆರೆಯಲ್ಲಿ ಆ ಕೆರೆ ದೊಡ್ಡ ಕೆರೆಯಲ್ಲೂ ನೀರಿತ್ತಿಲ್ಲ, ಇಲ್ಲೂ ನೀರಿತ್ತಿಲ್ಲ. ಈಗೆಲ್ಲ ತುಂಬಿ ತುಳುಕಿ ಈಗ ಅದು ನಮ್ಮ ಸೌಕರ್ಯಕ್ಕೆ ಈಗ ಬೋರ್ ನಮ್ಗೆ ಕಾಪಾಡ್ತಾ ಇದೆ ಸರ್. ಮುಂಚೆ ಎಲ್ಲ ಅಂದ್ರೆ ಬೋರ್ ನಲ್ಲಿ ನೀರ್ ಬರ್ಲಿಲ್ಲ ಅಂದ್ರೆ ಏನ್ ಬೆಳೆ ಬೆಳೀತಾ ಇದ್ರಿ? ರಾಗಿ ಬೆಳೀತಿದ್ವಿ ಸರ್, ಜೋಳ ಪಳ ಹಾಕೊಳೋ. ಈಗ ಸ್ವಲ್ಪ ಈಗ ಎಡಗಾಲದಿಂದ ಬಂದಿರೋ ಜೋಳ, ಈಗ ಮೊದಲೆಲ್ಲ ಬರೀ ರಾಗಿನೇ ಸರ್, ಅವರೆ ತಡ್ನಿ. ಆಮೇಲೆ ನಮ್ಗೊಂದು ಕಾರ್ಡ್ ಕೊಟ್ರು ಹೊಗೆ ಸೊಪ್ಪಿಂದ, ಆಗ ಹೊಗೆ ಸೊಪ್ಪು ಶುರು ಮಾಡಿದ್ರು ಸರ್ ಹಾಕಕ್ಕೆ. ಹೊಗೆ ಸೊಪ್ಪಲ್ಲೇ ಒಳ್ಳೆ ಲಾಭ ಮಾಡಿದ್ರ? ಮಾಡಿಲ್ಲ ಸರ್, ಎಲ್ಲ ಇಲ್ಲೇ ಹೋಯ್ತದಲ್ಲ ಸರ್, ಕಮಿಷನ್ ಹೋಯ್ತದೆ ಸರ್. ಕಮಿಷನ್ ಜಾಸ್ತಿ ಹೋಯ್ತದಲ್ಲ ಸರ್, ಬೆಳೀತಾ ಇದೀವಿ, ಬೆಳೆದ್ರು ಪ್ರಯೋಜನಿಲ್ಲ ಸರ್. ಕಮಿಷನ್ಗೆ ಒಂದ್ ಕೆಜಿಗೆ 32-34 ರೂಪಾಯಿ ಕಮಿಷನ್ ತಗೋತಾರೆ ಸರ್, ಈಗ ಲೈಸೆನ್ಸ್ ಇರೋರು. ಆ ತರ ಆಗಿ ನಾವು ಹೆಂಗೋ ಕಾಲ ಕಳ್ಕೊಂಡು ಹೋಗ್ತಾ ಇದೀವಿ ಸರ್. ನಿಮ್ ಜೊತೆನಲ್ಲೇ ನಿಮ್ಮ ಮಗ ಪುಟ್ಟರಾಜು ಅವರು ಕೂಡ ಕೃಷಿಯನ್ನ ನಡೆಸ್ತಾ ಇದ್ದಾರೆ. ಪುಟ್ಟರಾಜು ಅವರೇ, ಎಷ್ಟು ವಯಸ್ಸು ನಿಮ್ಗೀಗ? 32 ಸರ್. ನಮಗೆ ಏನು ವಿದ್ಯಾಭ್ಯಾಸ ಮಾಡಿದ್ರಿ ಮತ್ತೆ ಯಾವಾಗಿಂದ ಕೃಷಿ ಕೆಲಸವನ್ನ ಪ್ರಾರಂಭ ಮಾಡಿದ್ರಿ? ಸರ್, ನಾವು ಒಂದು 12 ವರ್ಷದಿಂದ ಮಾಡ್ತಾ ಇದ್ದೀವಿ ಅಂತೇನ್ ಸರ್. ಈಗ 3-4 ವರ್ಷದಿಂದ ಕೊರೋನಾ ಬಂದಾಗಿಂದ ಬಹಳ ಹಿಂಸೆ ಆಗ್ಬಿಟ್ಟಿದೆ, ಜೀವನ ಸಾಕದೆ ಕಷ್ಟ ಆಗ್ಬಿಟ್ಟಿದೆ. ನಾವು ಬೆಳೆದಿದ್ ಬೆಳೆಗೆ ಏನು ಬೆಲೆ ಇಲ್ಲ, ತಗೊಂಡೋದ್ರೆ ಮಾರ್ಕೆಟ್ಗೆ ಅದೇ ಒಂದ್ ರೇಟು, ಕೇಳೋರೆ ದಿಕ್ಕಿರಕ್ಕಿಲ್ಲ. ಅದರಿಂದ ಸರ್ ಕೊರೋನಾ ಸಂದರ್ಭದಲ್ಲಿ ದೇಶದಲ್ಲಿ ಬೇರೆ ಎಂತೆಂತ ದೊಡ್ಡ ಉದ್ಯಮಗಳು ಹೊಡೆತ ಬಿದ್ದರೂ ಕೂಡ ಕೃಷಿಕನಿಗೆ ಹೊಡೆತ ಬೀಳಲಿಲ್ಲ. ಕೃಷಿ ಚಟುವಟಿಕೆ ಅವನು ಮಾಡ್ತಲೇ ಇದ್ದ ಮತ್ತೆ ಅವನಿಗೆ ಕೃಷಿಕನಿಗೆ ತೊಂದರೆ ಆಗಲಿಲ್ಲ ಅಂತ ಒಂದು ಸಮೀಕ್ಷಣೆ ಇದೆ. ಅದು ಹೇಗೆ ನಿಮಗೆ ತೊಂದರೆ ಆಯಿತು ಅಂತ ಹೇಳ್ತಾ ಇದ್ದೀರಿ ಪುಟ್ಟರಾಜ್ ಅವರ? ಈಗ ಸರ್, ನಾವೊಂದು ಅವರೇ ಬೆಳಿತೀವಿ, ತಣ್ಣೆ ಬೆಳಿತೀವಿ, ಮೆಣಸಿಗೆ ಬೆಳಿತೀವಿ, ಮಾರ್ಕೆಟ್ಗೆ ತಗೊಂಡೋಗಿ ಬಾದಾಗ ಅದೇ ಒಂದು ರೇಟ್ ಸರ್. ನಾವೇ ಒಂದು ಖರ್ಚು ಮಾಡಿದ ಅದೇನೂ ಹಾಕಿಲ್ಲ ಸರ್ ಅದರಲ್ಲಿ. ನೀವು ಮಾರಾಟ ಮಾಡಕ್ ಹೋಗಲ್ವಾ? ನೀವು ತಗೊಂಡೋಗಿ ದಲ್ಲಾಳಿ ಕೊಟ್ಟು ಬಿಡ್ತೀರಾ ಸರ್? ತಗೊಂಡೋಗಿ ಮಾರ್ಕೆಟ್ ಹಾಕಕ್ ಹೋದ್ರೆ ಸರ್, ನಾವು ಇಲ್ಲಿ ಎಲ್ಲಿದ್ರೆ ನಮಗೆ 4% ಅವ್ರು 3% ನಾವು ಬೆಳೆದಿದ್ ಫಸಲಿಗೆ. 12 ವರ್ಷ ಕೃಷಿಗೆ ಬಂದು ಅಂತ ಅದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರಿ? ಅದಕ್ಕಿಂತ ಸರ್ ಮಾಮೂಲಿ ಓದ್ಕೊಂಡಿದೆ ಸರ್, ಒಂದು 7ನೇ ತರಗತಿ ಗಂಟ ಓದಿದೆ ಸರ್. ಅದರಿಂದ ಅದಾದ್ಮೇಲೆ ಆರಂಭಕ್ಕೆ ಹೇಳ್ಕೊಂಡೆ ಸರ್. ಅಲ್ಲ, 7ನೇ ತರಗತಿ ತನಕ ಓದ್ದೆ ಅಂದ್ರೆ 13-14 ವರ್ಷಕ್ಕೆ ನಿಮ್ಗೆ ವಿದ್ಯಾಭ್ಯಾಸ ಮುಗಿದೋಗುತ್ತೆ. ಅದಾದ್ಮೇಲಿಂದ ಆರಂಭನೇ ಸರ್. ನಿಮ್ ತಂದೆ ಜೊತೆಗೆ ನೀವು ಕೈ ಜೋಡಿಸ್ಕೊಂಡು ಆರಂಭ ಮಾಡ್ಕೊಂಡು ಇದ್ದೀವಿ ಸರ್. ಅಷ್ಟೋ ಎಷ್ಟೋ ಮಾಡ್ಕೊಂಡಿದ್ದೀವಿ ಸರ್ ಹೊಲ. ಹೌದು. ಈಗ ಏನೇನೆಲ್ಲ ಕೃಷಿ ಚಟುವಟಿಕೆ ನಡೆಸ್ತೀರಿ ನಿಮ್ ಜಮೀನಲ್ಲಿ ನೀವು ನಿಮ್ಮ ತಂದೆ ಜೊತೆ? ಸರ್, ಶುಂಠಿ ಹಾಕ್ತಿವಿ, ಜೋಳ ಹಾಕ್ತಿವಿ, ಅವರೇ ತಡ್ನಿ, ರಾಗಿ. ಮತ್ತೆ ಬೇರೆ ಏನ್ ಹಾಕ್ತೀರಿ ಸರ್? ಇನ್ನೇನಿಲ್ಲ ಸರ್, ಗದ್ದೆ ಮಾಡ್ತೀವಿ, ಭತ್ತ ಗಿತ್ತ ಬೆಳಿತೀವಿ, ಜೋಳ ಬೆಳಿತೀವಿ ಸರ್ ಅಷ್ಟೇ. ಸ್ವಾಮಿ ಅವರೇ, ಈಗ ನಿಮ್ ಮಗ ಪುಟ್ಟರಾಜ್ ಅವರು ಮಾತನಾಡ್ತಾ ಇದ್ರು, ಮಾತಾಡುವ ಮಧ್ಯದಲ್ಲಿ ಅವ್ರಿಗೇನೋ ಬೇರೆ ಕೆಲಸದ ಕರೆ ಬಂತು ಅಂತ ಹೇಳಿ ನಮ್ಮ ಸಂದರ್ಶನದಲ್ಲಿ ಹೆಚ್ಚು ಭಾಗವಹಿಸೋದಕ್ಕಾಗದೆ ಎದ್ದು ಹೊರಟೋದ್ರು. ಏನು ಅಂತ ಬಿಡುವಿಲ್ಲದೆ ಕೆಲಸ ಮಾಡ್ತಿರ್ತಾರೆ ನಿಮ್ ಮಕ್ಕಳು? ಮಾಡ್ತಾರೆ ಸರ್, ಅಲ್ಲ ಅಂಗಡಿಗಳಲ್ಲಿ ಮಟನ್ ಒಪ್ಕೊಂಡಿರ್ತಾರಲ್ಲ, ಅವ್ರಿಗೆ ಕಟ್ ಮಾಡಿ ಕೊಡ್ಲೇಬೇಕು ಸರ್. ಹೋಗಿ ಹೋಗಿ ಮರಿ ಹಾಕಬರ್ಬೇಕು, ಅಲ್ಲಿಂದ ತಂದಿ. ನಿಮ್ಮ ಕಸಬನ್ನ ಅವ್ರಿಗೂ ಕೂಡ ಕಲ್ಸ್ಕೊಟ್ಟಿದ್ದೀರಿ? ಕಲ್ಸಿದೀನಿ ಸರ್. ನಾವೇ ಕಲ್ತಿ ಅದ ನಾವೇ ಯೂಸ್ ಮಾಡ್ಬಾರ್ದು ಅಂದ್ಬಿಟ್ಟು ನನ್ನ ಮಕ್ಕಳಿಗೂ ಕಲ್ಸಿ ಮರಿ ಎಲ್ಲಾರ ನಿಮ್ಮ ಒಂದು ಹಳ್ಳಿಲ 10 ಮರಿ ಅವೆ ಅಂದ್ರೆ ಹೋಗಿ ವ್ಯಾಪಾರ ಮಾಡ್ಕೋಬೋತಾರೆ ಸರ್. ಅಂದ್ರೆ ಸ್ವತಃ ನೀವೇ ಅಂಗಡಿ ಇಟ್ಟಿದ್ದೀರಾ ಅಥವಾ? ಕೂಲಿಗೆ ಹೋಯ್ತಾರೆ ಅವರೆಲ್ಲ, ತಮ್ಮನೆ ಅಂಗಡಿ ಇಕ್ಕಿರೋದು, ಮರಿ ಕಟ್ ಮಾಡಕ್ಕೆ ಮರಿ ಸೂಲಿ ಹಾಕೆಲ್ಲ ಹೋಯ್ತಾರೆ ಸರ್. ಅದ್ರ ಏನ್ ಎಷ್ಟು ಸಿಗ್ತದೆ ಒಂದು ಮರಿ ಕಟ್ ಮಾಡಿದ್ರೆ? ಹೇಗೆ 35 ಭಿಕ್ಷ ಕೊಡ್ತಾರೆ, ಅದು ಇಸ್ಕೋಬೋತಾರೆ. ಇನ್ನು ಹಳ್ಳಿ ಕಡೆ ಮರಿ ತಂದ್ರೆ ಏನೋ ಭಗವಂತ ಒಂದಿಷ್ಟು ಹಣ ಕೊಟ್ಟಿರ್ತಾನೆ ಸರ್ ನಮ್ಗೆ. ಅಲ್ಲ, ಒಂದು ಮರಿಗೆ ಅಂತ ಇಷ್ಟು ಅಂತ ನಿಗದಿ ಮಾಡಿರಲ್ವಾ? ಇಲ್ಲ, ನಾವೆಲ್ಲ ನಮ್ಮ ಒಂದೇ ಬಳಗದಲ್ವಾ ಸರ್, ನಾವು ಅಣ್ಣ ತಮ್ಮದಿರ್ ನಾವು, ಅವತ್ತ ಕೂಲಿ ಅಂತ ಕೇಳ್ತೀರಿ. ಈಗ ಬೇಕಾದ್ರೆ ಜಾನಿಕ ಉಪಯೋಗ ಹೋಗಿ 10 ಮರಿ ತಂದ್ಬಿಟ್ಟು ಹೊಡ್ಕೊಂಡು ಹೋಗಿ ಅವ್ರಿಗೆ ಕೊಡಿ, 2,000-3,000 ಲಾಭ ಕೊಡ್ತಾರೆ. ಅವ್ರ ಇದ್ರಿಗೆ ತಗೊಳ್ಳಿ, 500-300 ಲಾಭ ಕೊಡ್ತಾರೆ. ಕಾರ್ದನೆ ತನ್ನಿ, 2,000-3,000 ಲಾಭ ಕೊಡ್ತಾರೆ ಸರ್. ಹಂಗೆಲ್ಲ ಮಾಡ್ಕೊಂಡು ಕಾಲ ಕಳೀತಾ ಇದೀವಿ ಸರ್. ಆ ತರ ಆದಾಗ ಇಷ್ಟೊಂದು ಅರ್ಜೆಂಟ್ ಅಲ್ಲಿ ಎದ್ದು ಓಡೋಗ್ಬಿಟ್ಟ ಅಂದ್ರೆ ದುಡ್ಡಿಲ್ದನೆ ಹೋಗಿ ಮಾಡಿದ್ರೆ ನಿಮ್ಗೆ ಕೃಷಿ ಕೆಲಸಕ್ಕೆಲ್ಲ ತೊಂದರೆ ಆಗಲ್ವಾ? ಮನೆ ಕೆಲಸ ಬಿಟ್ಟು ಹಂಗೆಲ್ಲ ಕಡಿಯೋದಿಲ್ಲ ಸರ್. ಏನ್ ಈಗ ಮಳೆ ಹೋಯ್ತಾ ಕೆಲಸ ಈಗ ಯಾವ ನಮ್ಗೆ ಇಲ್ಲ. ಈಗ ರಾಗಿ ಚೆಲ್ಬೇಕು, ಇನ್ನೂ ರಾಗಿ ಚೆಲ್ಲೋವೆ, ಇನ್ನೂ ಕಾಳು ಕಡ್ಡಿ ಎಲ್ಲ ಹಾಕ್ಬೇಕು, ಅವೆಲ್ಲ ಮಾಡ್ಕೊಂಡೆ. ಅವಕ್ಕೆಲ್ಲ ತೊಂದರೆ ಇಲ್ಲ ಸರ್, ಮಾಡ್ತಾರೆ ಹುಡುಗರು. ಯಾವೇನು ಗದ್ದೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅನ್ನಂಗಿಲ್ಲ, ಮಾಡ್ತಾರೆ. ಅವ್ರ ಕೆಲಸ ಇಲ್ಲದಾಗ ಹಿಂಗ್ ಹೋಗ್ಬಿಡ್ತಾರೆ ಸರ್. ನೀವು ಚೆನ್ನಾಗಿ ಓಡಾಡ್ಕೊಂಡು ಕೃಷಿ ಮಾಡುವಂತ ಸಂದರ್ಭದಲ್ಲಿ ಏನೇನೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ರಿ? ಆಗೆಲ್ಲ ಬರೀ ರಾಗಿನೇ ಸರ್. ಈಗ ಒಂದ್ ಸ್ವಲ್ಪ ಈಗ ನಾವು ಇಲ್ಲಿ ಹೊಲ್ತ ಬಂದ್ ಮನೆ ಕಟ್ಟದ್ಮೇಲೆ ಬೇರೆಯನ್ನ ಕಟ್ಕೊಂಡಿ, ಹೊಗೆ ಸೊಪ್ಪು ಹತ್ತಗದ ಮೇಲೆ ಜೋಳ ಪಾಳ ರಾಗಿ ತಡ್ನಿ ಅವರೇ ಹೆಸರು ಉದ್ದು ಎಲ್ಲ ಬೆಳಿತೀವಿ ಸರ್. ಮನೆಗೆ ಹಾಕಕ್ಕೆ ಒಂದಿಷ್ಟು ಕಡಲೆಕಾಯಿನು ಹಾಕತೀವಿ, ಮನೆಗೆ ಚಿತ್ರಾನ್ನ ಪತ್ರಾನ್ನಕ್ಕೆ ಬೇಕಲ್ಲ ಅಂದ್ಬಿಟ್ಟು ಒಂದು 4 ಕೆಜಿ ತಂದು ಬಿಟ್ಕೋತೀವಿ ಸರ್. ಅದನ್ನು ಮಾಡ್ತಾ ಇದ್ದೀವಿ ನಾವು. ಅಂದ್ರೆ ಮನೆಗೆ ಬೇಕಾಗಿರೋ ಕಾಳು ಕಡ್ಡಿ ಎಲ್ಲ ನೀವು ಜಮೀನಲ್ಲೇ ಬೆಳ್ಕೊಬಿಡ್ತೀರಿ? ಬೆಳ್ಕೋತೀವಿ ಸರ್. ರಾಗಿ ಮಾತ್ರ ನಿಮ್ಗೆ ಇಟ್ಕೊಂಡು ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಮಾರಾಟ ಮಾಡ್ತೀವಿ, ಇಲ್ಲ ಮನೆಯಲ್ಲೇ ಮಾಡ್ಬಿಡ್ತೀನಿ ಸರ್. ರಾಗಿಯನ್ನು ಎಷ್ಟು ಎಕರೆಗೆ ಹಾಕ್ತೀರಿ? 3 ಎಕರೆ ಮೂರುವರೆ ಎಕರೆಗೆ ಹಾಕ್ತೀನಿ ಸರ್. ನಾವು ಲೀಜ್ಗೆ ಮಾಡ್ಕೊತಾ ಇರ್ತೀವಿ ಹೊಲಗಳ, ಎರಡು ಎಕರೆ ಒಂದು ಎಕರೆ ಲೀಜ್ ಸಿಕ್ಕಿದ್ರೆ ಇಷ್ಟು ದುಡ್ಡು ಅಂದ್ಬಿಟ್ಟು ಮಾಡ್ಕೊಂಡು ಅವಕ್ಕೂ ಹೊಗೆ ಸೊಪ್ಪು ಹಾಕ್ತೀವಿ. ಹೊಗೆ ಸೊಪ್ಪು ಹಾಕ್ಬಿಟ್ಟು ಅದು ಕಟಾವು ಆದಮೇಲೆ ಜೋಳವೋ ರಾಗಿಯೋ ಚೆಲ್ಕೊಂಡು ಒಂದು 30-35-40 ಕ್ವಿಂಟಲ್ ಗಂಟ ರಾಗಿ ಬೆಳಿತೀನಿ ಸರ್. ಎಕರೆಗೆ 10 ಕ್ವಿಂಟಲ್ ಬೆಳಿತೀರಿ? ಉತ್ತಮವಾದ ಇಳುವರಿ ಬರಬೇಕು ರಾಗಿಲಿ ಅಂದರೆ ಏನು ಮಾಡಬೇಕು? ಹೊಸ ಮೆಡಿಸಿನ್ ಜಾಸ್ತಿ ಹಾಕ್ಬೇಕು ಸರ್. ಅದಕ್ಕೆ ಮೆಡಿಸಿನ್ ಜಾಸ್ತಿ ಹಾಕಿ ಇನ್ನೂ ಎರಡು ಮೂಟೆ ಜಾಸ್ತಿ ತಗೋಬೇಕು ಅಂದ್ರೆ ಗೊಬ್ಬರ ಗೋಡು ಜಾಸ್ತಿ ಹಾಕ್ಬೇಕು ಸರ್. ಕೇವಲ 2-3 ಮೂಟೆ ಜಾಸ್ತಿ ತಗೋಬೇಕು ಅಂತ ನೀವು ಅಷ್ಟೆಲ್ಲ ಗೊಬ್ಬರ ಗೋಡು ಹಾಕಿದ್ರೆ ಅಂದ್ರೆ ರಾಸಾಯನಿಕ ಗೊಬ್ಬರ ಹೇಳ್ತಾ ಇದ್ರಿ ನೀವು, ಈ ರಸಗೊಬ್ಬರಕ್ಕೆ ದುಡ್ಡು ಅಲ್ಲೇ ಖರ್ಚು ಮಾಡ್ಬಿಡ್ತೀರಲ್ಲ. ಮಾಡಿದ್ರೆ ನನಗೆ ಹುಲ್ಲು ರಾಗಿ ಇದಾದ್ರೂ ಕಮ್ಮಿ ಆದ್ರೂ ಹುಲ್ಲು ಆಯ್ತಲ್ಲ ಸರ್ ನಮ್ಮ ದನಗಳಿಗೆ, ದನಗಳಿಗೆ ಹುಲ್ಲು ಬೇಕಾದಷ್ಟು ಆಯ್ತದೆ. ಏನ್ ಹಿಂಸೆ ಇಲ್ಲ ದನಗಳದು. ರಾಸ್ಗಳು ಎಷ್ಟಿದೆ ಹಾಗಾದ್ರೆ, ಎಷ್ಟೊತ್ತ ಇದಾವೆ? ನಮ್ಮ ಹಾಲು ಕರಿಯವನ್ನ ಹಾಕವೆ, 3 ಕರ ಅವೆ, ಗಾಡಿ ಹೊಡಿ ಎತ್ತವೆ ಜೊತೆ ಎಲ್ಲ ಮಾಡಿದೀನಿ ಸರ್. ಅವೆಲ್ಲ ಗಾಡಿ ನೇಗ್ಲು ಇದೆ, ನೇಗ್ಲು ಇವತ್ತಿಗೂ ನೀವು ಏನ್ ಟ್ರಾಕ್ಟರ್ ಗಿಟ್ರು ಬಳಸಲ್ಲ ಅನ್ಸುತ್ತೆ. ನೇಗ್ಲೆಲ್ಲ ನೇಗ್ಲು ಕುಂಟೆ ಎಲ್ಲ ಇಲ್ಲೇ ಇದಾವೆ. ಈಗ ಯಾರು ಇದ್ರಲ್ಲಿ ಕೈಸ್ ಮಾಡ್ತಲ್ಲ ಸರ್, ಅದೇ ಬರ್ಬೇಕು ನಮ್ಗೆ, ಟ್ರಾಕ್ಟರ್ ಬರ್ಬೇಕು ಬರ್ಬೇಕು. ಈಗ ಮತ್ತೆ ಇವೆಲ್ಲ ಇದಾವಲ್ಲ, ನೇಗ್ಲು ಕುಂಟೆ ನೊಗ ತಂದು ಮಡಗಿದೀವಿ ಅಷ್ಟೇ. ಇವು ಸಣ್ಣ ಕೆಲ್ಸಕ್ ಬೇಕಾಯ್ತಾವಲ್ಲ, ಇವು ಸಣ್ಣ ಕೆಲ್ಸಕ್ ಬೇಕಲ್ಲ ಸರ್. ಆ ದೊಡ್ಡ ಕೆಲ್ಸಕ್ಕೆಲ್ಲ ಅವು ಹೊಡೆಸ್ಬಿಟ್ಟೆ. ಅದಕ್ಕೆ ನಾವೇನು ಬೆಳೆಸ್ ಮಾಡ್ಬೇಕಾದ್ರೆ ಈ ನೇಗ್ಲಲ್ಲಿ ಹೊಡೆದು ಅವ ವ್ಯವಸಾಯ ಮಾಡ್ಕೋಬೇಕು ನಾವು ಸರ್. ಎತ್ತು ಗಾಡಿನ ಯಾವ್ಯಾವ್ದಕ್ಕೆ ಬಳಸ್ತೀರಿ? ಯಾವಾಗ ಮಾದೇವಣ್ಣ ಬರ್ತಾರೆ, ಒಂದು ಗಾಡಿ ಸೊಪ್ಪು ಎರ್ಕೋಬೇಕು ಅಂತಾರೆ, ಅಲ್ಲಿಗೆ ಹೋಯ್ತಾರೆ, 100-200 ಕೊಡ್ತಾರೆ, ಆ ಥರ ಎಲ್ಲ ಮಾಡ್ತೀವಿ ಸರ್. ಅದರಲ್ಲೂ ಕೂಡ ಎತ್ತು ಗಾಡಿನಲ್ಲೂ ಒಂದಷ್ಟು ಸಣ್ಣ ಪುಟ್ಟ ಖರ್ಚಿಗೆ ಆದಾಯ ಆಯ್ತು ಸರ್. ಮಾಡ್ತೀವಿ, ಅದೆಲ್ಲ ಮಕ್ಕಳೇ ಮಾಡ್ತಾರೆ? ಮಾಡ್ತಾರೆ ಸರ್. ಎಷ್ಟೊಂದ ಮಕ್ಕಳು ಪುಟ್ಟರಾಜು ಬಿಟ್ರೆ ನಿಮ್ಗೆ ಇನ್ನೊಬ್ರು ದೊಡ್ಡವನು ಇಲ್ಲಿ ದನ ಇಟ್ಕೊಂಡೋದ ನೋಡಿ, ಎರಡಾಳಿ ಸರ್, ಇಬ್ರಾಳು ಇಬ್ರಾಳಿಗೂ ಮದುವೆ ಆಗಿದೆ, ಮದುವೆ ಆಗಿದೆ ಸರ್. ಎಷ್ಟು ಜನ ಸದಸ್ಯರಿದ್ದೀರಿ ಸ್ವಾಮಿಯವರೇ ನಿಮ್ಮ ಮನೆಯಲ್ಲಿ? ನಾವು ನಮ್ಮ ಹೆಂಗಸರು ನಾವು ಎರಡಾಳಿದ್ದೀವಿ, ಇವರು 4 ಆಳವ್ರೆ ಸರ್. ನಮ್ಮ ಸೊಸೆ ಮಗ ಮೊಮ್ಮಕ್ಕಳು ಅವನಿಗೆ ಅವ್ರ ಹೆಂಗಸರು ಅವನು ಒಂದು ಹುಡುಗ. ಅಂದ್ರೆ ಇಬ್ರು ಮಕ್ಳಿಗೆ ಮದುವೆ ಆಗಿದೆ, ಇಬ್ರು ಮಕ್ಳಿಗೂ ಇಬ್ಬಿಬ್ರು ಮಕ್ಳು. ಅವನು ಒಬ್ಬನಿಗೆ ಒಂದೇ ಪುಟ್ಟರಾಜ, ಎರಡನೇ ಒಂದು ಮಗು. ಅದೇ ಎಲ್ಲ ಕೂಡು ಕುಟುಂಬದಲ್ಲಿ ಇದ್ದಾರೆ ಮಕ್ಕಳೆಲ್ಲ? ಒಟ್ಟಿಗೆ ಇದ್ದೀವಿ ಸರ್. ಈ ನಿಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗಳು ಮಾಡಬೇಕು, ನಾಟಿ ಹಾಕೋದಾಗ್ಬೋದು, ಕಳೆ ಕೀಳೋದಾಗ್ಬೋದು, ಕುಯ್ದು ಮಾಡೋದಿರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ನಿಮ್ಮ ಮನೆ ಸದಸ್ಯರೇ ಸಾಕಾಗುತ್ತಾ ಹೊರಗಡೆಯಿಂದ ಆಳ್ಕೊಳ್ಳೋದು? ನಾವು ಮುಯ್ಯಾಳ ಮಾಡ್ಕೊತೀವಿ ಸರ್. ನಿಮ್ಗೆ ನಾವು ಹೋಗೋದು, ನಮ್ಗೆ ಅವ್ರು ಬರೋದು. ನಾವು ಸೊಪ್ಪು ಮುರಿಯಕ್ಕೂ ಅಷ್ಟೇ ಸರ್, ರಾಗಿ ಕುಯ್ಯಕ್ಕೂ ಅಷ್ಟೇ. ಈಗ ಗದ್ದೆ ನಾಟಿ ಮಾಡಿದ್ರು ಅದು ಮಾತ್ರ ದುಡ್ಡು ಕೊಟ್ಟು ಗದ್ದೆ ನಾಟಿ ಹಾಕ್ಸ್ತೆ ಸರ್. ಇನ್ನೆಲ್ಲ ಮುಯ್ಯಾಳ ಮಾಡ್ಕೊಂಡು ಮೈ ಮಾಡ್ಕೊಂಡು ಹೆಂಗೋ ಕಾಲ ಕಳ್ಕೊಂಡು ಹೋಯ್ತಾ ಇದೀವಿ ಸರ್. ಕೂಲಿ ಆಳುಗಳಿಗಾಗಿ ಹೆಚ್ಚು ನೀವು ಖರ್ಚು ಮಾಡಲ್ಲ? ಇಲ್ಲ ಸರ್. ಮನೆಯವರಿಗೆಲ್ಲ ಎಲ್ಲ ಮುಯ್ಯಲ್ಲಿ ನಾವು ಹೋಯ್ತೀವಲ್ಲ ಸರ್ ಅವ್ರಿಗೆ, ಅದರಿಂದ ಕೂಲಿ ಕಮ್ಮಿ ನಮಗೆ. ಇಲ್ಲ ಅವ್ರನ್ನೂ ಕೂಲಿ ಕೊಡ್ತೀನಿ ಅಂದ್ರೆ ಕೂಲಿ ಕೊಡಲೇಬೇಕು. ಅಲ್ಲಿಂದ ನಾವು ಅವ್ರ ಕೆಲಸದಾಗ ಹೇಳ್ತಾರೆ ಫೋನ್ ಮಾಡಿ ನಮ್ದು ಇವತ್ತು ಅಂತ. ಅಲ್ಲಿ ನಾವು ಅಲ್ಲಿಗೆ ಹೊಂಟೋಯ್ತು ಸರ್. ಮನೆ ನೋಡ್ಕೊಂಡು ನಾನು ಇಲ್ಲಿ ಮನೆ ತವಿರ್ತೀನಿ. ನಿಮ್ಮ ಸೊಸೆಯರು ನಮ್ಮ ಹೆಂಗಸರು ಮಕ್ಕಳು ಎಲ್ಲ ಹೋಯ್ತಾರೆ ಸರ್. ನೀವು ಮೊಮ್ಮಕ್ಕಳು ನೋಡ್ಕೊಳಕ್ ಮನೇಲಿ ಯಾರು ಬೇಕಲ್ಲ, ಸ್ಕೂಲ್ಗೆ ಹೋಯ್ತಾರೆ ಬಿಡಿ, ಅವ್ರು ದೊಡ್ಡವ್ರ ಹುಟ್ಟವ್ರೆ. ಹಿಂಗೆ ಮಕ್ಕಳೆಲ್ಲ ಮೊಮ್ಮಕ್ಕಳೆಲ್ಲ ಓದ್ತಾ ಇದಾರೆ, ಎರಡಲ್ ಓದ್ತಾವ್ರೆ, ಅವನೊಬ್ಬ ಅಂಗಡಿ ಹೊಡಿಗೆ ಹೋಯ್ತಾನೆ, ಎಲ್ಲ ಮಾಡಿದ್ವಿ ಸರ್. ಇನ್ನು ಈಗ ನಿಮ್ಮ ಜಮೀನಲ್ಲಿ ಏನೇನು ಬೆಳೆಗಳಿದಾವೆ? ಶುಂಠಿ ಇದೆ ಸರ್, ಅವರೇ ತಡ್ನಿ ಹಾಕಿದ್ದೀವಿ, ಭತ್ತ ಮಾಡಿದ್ದೀನಿ, ರಾಗಿ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ ಸರ್. ಇನ್ನು ಸ್ವಲ್ಪ ರಾಗಿ ಚೆಲ್ಲವೆ ಚೆಲ್ಲಬೇಕು, ಸ್ವಲ್ಪ ಜೋಳ ಹಾಕಿದ್ದೀನಿ ಈ ಲೀಜಿಗೆ ತಂದಿರೋ ಹೊಲದಲ್ಲಿ, ಅವು ಕಡಿಬೇಕು ಸರ್. ಈಗ ಕಡ್ದು ಅದಕ್ಕೆ ಕಾಳು ಕಡ್ಡಿ ಬಿಡ್ಬೇಕು ಸರ್. ಜೋಳ ಮಾಡೋದ್ರಿಂದ ಅದನ್ನ ಆಹಾರಕ್ಕೆ ಬಳಸ್ತೀರಾ ಇಲ್ಲ ಮಾರಾಟಕ್ಕೆ? ಮಾರಾಟ ಸರ್. ಅದು ಯಾವ ಜೋಳ? ಹಲ್ಜೋಳ. ಹಲ್ಜೋಳ ಮಾಡಿದ್ದೀರಿ, ಅದರಿಂದ ನಿಮ್ಗೆ ಖರ್ಚಿಗಿಂತ ಹೆಚ್ಚಿನ ಒಳ್ಳೆ ಆದಾಯ ದೊರೀತಾ ಇದೆಯಾ ಅನಿಸ್ತಿದ್ಯಾ? ಅದರಲ್ಲಿ ಸರ್ ಈಗ ದುಡ್ಡು ಉಳಿತಾ ಇರೋದು. ಇನ್ನು ಹೊಗೆ ಸೊಪ್ಪಿನಲ್ಲಿ ಆಳುಗಳು ಕೂಲಿ ಕೊಟ್ಟು ಹಾಕಿಲ್ಲ, ಅದು ಜೋಳದಲ್ಲಿ ಅದು ಏನು ಬಿಡೋ ದಿವಸ ಒಂದು ದಿವಸ ಆಳುಗಳು ಜಾಸ್ತಿ ಬೇಕು ಗೊಬ್ಬರ ಜೋಳ ಉದುರ್ಸಕ್ಕೆ. ಅಲ್ಲಿಂದ ನಿನ್ನ ರೂಪದಲ್ಲಿ ಉತ್ಕೊಂಡು ಹೆಂಗ ಕಾಲ ಒಟ್ಟಿನಲ್ಲಿ ಜೋಳದಿಂದ ಉತ್ತಮ ಆದಾಯ ದೊರೆಯುತ್ತೆ ಅಂತೀರಿ. ಮತ್ತೆ ಶುಂಠಿ, ಶುಂಠಿ ಕೃಷಿಗೆ ಬಂದ್ರೆ ಶುಂಠಿ ಏನ್ ಬಿಡು ಸರ್, ಖರ್ಚಿನ ದುಡ್ಡು ಹಾಕಿಲ್ಲ ಅದರಲ್ಲಿ. ಶುಂಠಿ 1 ಎಕರೆಗೆ ಹಾಕ್ಬೇಕು ಅಂದ್ರೆ ಕನಿಷ್ಠ ಅಂದ್ರು 2-3 ಲಕ್ಷ ಖರ್ಚಾಗುತ್ತೆ ಅಂತಾರೆ, ಅಷ್ಟ ಆಗುತ್ತಾ? ಈಗ ನಾನೀಗ 15 ಮೂಟೆ ಶುಂಠಿ ಹಾಕಿದೀನಿ ಸರ್, 1.5 ಲಕ್ಷ ಖರ್ಚು ಮಾಡಿದೀನಿ. ಎಷ್ಟು ಎಕರೆಗೆ ಹಾಕಿದಿರಿ? 1/2 ಎಕರೆಗೂ ಜಾಸ್ತಿ ಇದೆ ಸರ್, 1.75 ಎಕರೆ ಬರ್ಬೋದು. ನನಗೆ 1.5 ಲಕ್ಷ ಖರ್ಚು ಮಾಡಿದೀನಿ ಸರ್, ಗೊಬ್ಬರ ಗೋಡು ಅದಕ್ಕೆ ಔಷಧಿ ಹೊಡೆದು ತೀರೇ ಹೋದೆ ಸರ್ ಅದರಲ್ಲಿ. ಅಂದ್ರೆ ಔಷಧಿ ಯಾಕೆ ಹೊಡಿಬೇಕು ಅಂತ? ಔಷಧಿ ಹೊಡೆದವ್ರು ಅದು ಪದಾರ್ಥನೇ ಬರೋದಿಲ್ಲ ಸರ್. ಪಿರಿಯಾಪಟ್ಟಣ ಈ ಭಾಗದಲ್ಲೆಲ್ಲ ಉತ್ತಮವಾದ ಫಲವತ್ತಾದ ಭೂಮಿ, ಒಳ್ಳೆ ಎರೆ ಮಣ್ಣಿರ್ತಕ್ಕಂತ ಭೂಮಿ. ಈ ಭೂಮಿನಲ್ಲಿ ನೀವು ಹೆಚ್ಚು ಈಗ ಔಷಧಿ ಹೊಡೆದು ಇದ್ರೆ ಭೂಮಿ ಹಾಳಾಗಲ್ವಾ? ಏನ್ ಮಾಡ್ತೀರಿ ಸರ್, ಔಷಧಿ ಪದಾರ್ಥ ಅದ ಹಾಕ್ಲಿಲ್ಲ ಅಂದ್ರೆ ಬೆಳೆಸೆ ತಗೊಳಕಾಗ್ತಿಲ್ಲ. ಔಷಧಿ ಹೊಡೆದು ಬೆಳೆನ ತಗೊಂಡ್ರೆ ಅದರಿಂದ ಹೆಚ್ಚು ಲಾಭ ಸಿಗ್ತದೆ ಅಂತ ಹೇಳ್ತಾ ಇದೀರ ಅಂದೆ. ಎಲ್ಲಿ ಸರ್ ಔಷಧಿಗೆ ದುಡ್ಡು ಹೋಯ್ತದಲ್ಲ, ಎಲ್ಲಿ ಸರ್ ಲಾಭ ತಗೊಳ್ಳೋದು ಅದ್ರಲ್ಲಿ? ಮತ್ ಬೆಳೆ ಯಾಕೆ ಬೆಳಿಬೇಕು? ಏನ್ ಮಾಡ್ತೀರಿ, ಎಲ್ಲ ಆಡ್ತಾರೆ ಅಂದ್ಬಿಟ್ಟು ನಾವು ಆಡ್ತೀವಿ, ಏನು ಮಾಡಕ್ಕಾಗಲ್ಲ ಸರ್ ಅದ್ರಲ್ಲಿ. ಈಗ 650 ರೂಪಾಯಿ ಶುಂಠಿ ವ್ಯಾಪಾರ ಆಗುತ್ತೆ ಸರ್. 3,000 3.5 ಸಾವಿರದಲ್ಲಿ ಕೊಟ್ಟಿದೀವಿ ಶುಂಠಿಯ, ಈ ವರ್ಷ ರೋಗ ಬಿದ್ದ್ಬಿಟ್ಟು 650 ರೂಪಾಯಿ ಕೇಳ್ತಾವ್ರೆ. ಬೈಲ್ಗೆಲ್ಲ ರೋಗ ಬಂದಿದೆಯಾ? ಎಲ್ಲ ಎಲ್ಲಾರ್ಗೂ ಪೂರ್ತಿ ಬಂದದ್ ಬಿಡಿ. ಯಾರ್ದು ನನ್ ಚೆನ್ನಾಗದೇ ಅನ್ನೋನೇ ಇಲ್ಲ ಈ ವರ್ಷ ಸರ್. ಹಂಗಾರೆ ಶುಂಠಿ ಬೆಳೆದಿರೋರೆಲ್ಲ ಈ ಸರಿ ಹೋದ್ರು ಸರ್, ಸತಿ ಎಲ್ಲ ಹೋದ್ರು ಸರ್. ಅದು ಅದರಿಂದ ನಾವೊಂದ್ ಅರ್ಧ ಎಕರೆಗೆ ತೋಟ ಮಾಡೋಣ ಅಂತ ಮಾಡ್ಬಿಟ್ಟಿದೀನಿ ಸರ್. ಈಗ ಅಡಕೆ ಸೊಸೆ ಕೂರಿಸಿ ತಂಗ ಹಾಕಂದಿ ಕೆರೆ ಹೊತ್ತಿಗೆ ಮಾಡೋಣ ಅಂತ ಮಾಡಿದೀನಿ ಸರ್. ತೋಟ ಮಾಡಬೇಕು ಅನ್ನೋದು ಯಾಕೆ ಉದ್ದೇಶ? ಈಗೇನ ಲಾಸ್ ಆಯ್ತು, ದುಡ್ಡು ನೋಡೋಣ, ಒಳ್ಳೆ ದುಡ್ಡು ನೋಡ್ಬೋದಲ್ಲ. ಬಿಟ್ಬಿಡ್ತೀನಿ ಸರ್, ಶುಂಠಿ ಹಾಕೋದಿಲ್ಲ ಇನ್ನು. ಅಲ್ಲ, ಒಳ್ಳೆ ದುಡ್ಡು ನೋಡ್ಬೋದಲ್ಲ, ಬೇರೆ ಟೈಮಲ್ಲಿ ಯಾರು ಒಳ್ಳೆ ಲಾಭ ತಗೊಂಡ್ರು ಅಂದಾಗ ಹಾಕ್ಬಂದು ಹಾಕ್ತೀರಾ? ಏನ್ ಮಾಡ್ತೀರಿ, ಎಲ್ಲ ಅನುಸರಿಸ್ಕೋಬೇಕು ನಾವೇ. ಅದರಿಂದ ಈ ಸತಿ ಶುಂಠಿ ಇನ್ನು ಹಾಕೋದಿಲ್ಲ ಸರ್. ಜೋಳ ಪಳ ಹಾಕೊಂಡು ಹೆಂಗೋ ಕಾಲ ಕಳಿತೀವಿ. ಒಂದು 3/4 ಎಕರೆ ಅರ್ಧ ಎಕರೆಗೆ ಅಡಿಕೆ ತಂಗು ಕೂರಿಸ್ತೀನಿ ಸರ್. ಹೆಂಗೋ ನಮ್ಮ ಹುಡುಗರು ಅದನ್ನೇ ಸಾಕೊಂಡು ಹೋಗ್ಲಿಬಿಡಿ ಸರ್. ಮನೆಯಲ್ಲಿ ಹಸುಗಳಿದೆ ಅಂತ ಹೇಳಿದ್ರೆ 8 ಹಸು ಜರ್ಸಿನಾ ಇಲ್ಲ ನಾಡಸುಗಳ? ನಾಡಸುಗಳು ಸರ್, ಜರ್ಸಿನೂ ಅವೆ, ನಾಡಸುಗಳು ಅವೆ. ಕಾಸು ಬೀಡು. ನಾವು ಈಗ 15 ವರ್ಷದಿಂದ ಮಡಗಿದೀನಿ ಸರ್ ಹಸುಗಳು. ಎಷ್ಟು ಹಸುಗಳು ಕರಾವ್ನಲ್ಲವೆ? 4 ಅವೆ ಸರ್. ಈಗ ಕರಾವ್ ಮಾಡ್ತಾರೆ. ಎಷ್ಟು ಲೀಟ್ರ್ ಹಾಲು ಕೊಡ್ತಾರೆ? 12-13 ಲೀಟ್ರ್ ಟೈಮ್ಗೆ. ಒಂದೊಂದು ಹಸು ಇಲ್ಲ ಎಲ್ಲ ಎಲ್ಲ ಆಗ್ತಾ ಇದೆ ಸರ್. ಈಗ ಕ್ರಾಸ್ ಬೀಡ್ ಆದ್ರೆ ಸ್ವಲ್ಪ ಜಾಸ್ತಿ ಕೊಡ್ಬೇಕಲ್ವಾ? ಇಲ್ಲ ಸರ್, ಮೇವು ಬೇಡವ ಸರ್, ಮೇವ್ ಇಲ್ಲ ಏನು ಇಲ್ಲ, ಸುಮ್ನೆ ಎಳ್ದಾಡ್ಕೊಂಡು ಏನೇನೋ ಮಾಡ್ಕೊಂಡಿ. ನಾವು ಒಳ್ಳೆ ಸೀಸನ್ಗೆ ಮೇವು ಸಿಕ್ತಾಗ 15 ಲೀಟರ್ ಗಂಟ ಡೈಲಿ ಹಗಲು ರಾತ್ರಿ 30 ಲೀಟರ್ ಹಾಲು ಆಗ್ತಿದ್ವು ಸರ್. ಈಗ ಸ್ವಲ್ಪ ಹೀಟ್ ತಗೋಬಿಟ್ಟವ, ಈಗ ಹಾಲು ಕಮ್ಮಿ ಬಂದ್ಬಿಟ್ಟಿದೆ. ಈಗ ಬೇರೆ ಬರೋ ಟೈಮಲ್ಲಿ ಹಾಲು ಕಡಿಮೆ ಆಯ್ತದೆ. ಮೇವ್ಗೆಲ್ಲ ಏನ್ ಮಾಡ್ತೀರಿ? ಅಲ್ಲಿ ಸೊಸೆ ಇದರಿಂದ ಕೊಡ್ತಾರೆ, ಡೈರಿಯಿಂದ ಫೀಡ್ಸ್ ಫೀಡ್ಸ್ ಕೊಡ್ತಾರೆ. 5 ಮೂಟೆ ತಂದ್ ಮಡಿಕತೀವಿ. ಇಲ್ಲಿ ಕಡ್ಡಿ ಕಸ ಹುಲ್ಲು ಸಿಮಿ ಹುಲ್ಲು ಹಾಕಿದ್ದೀನಿ ಸರ್ ಕೆಳಗಡೆ, ಇವೆಲ್ಲ ಸಪ್ಲೈ. ಓಕೆ, ಮೇವು ಮಡಿ. ಈಗ ರಾಗಿ ಹುಲ್ಲು ಬರುತ್ತೆ ಅಂತ, ರಾಗಿ ಹುಲ್ಲು ಹಾಕಿದ್ರೆ ಒಳ್ಳೆ ತಿಂತಾವ ಹಸುಗಳು? ಎಲ್ಲ ತಿಂತಾವ ಸರ್. ಜೋಳ ಯಾಕೆ ಹಾಕೊಳ್ಳಲ್ಲ? ಹಾಕಿದೀವಿ ಸರ್, ಕಡ್ಡಿ ಹಾಕಿದೀರಾ? ಸೀಮೆ ಅದು ಅದು ಹಸುಗಳಿಗೆ ಅಂತ ಸೀಮೆ ಹುಲ್ಲು ಅಂತ ಬಂದದೆ, ಅದು ಹಾಕಿದೀವಿ ಸರ್. ಅದು ಕೂದಂಗ್ ಚಿಗರ್ತಾ ಇರೋದು. ಅದು ಎಷ್ಟು ಕುಂಟೆಗೆ ಇಟ್ಕೊಂಡಿದ್ರಿ? ಒಂದು 10 ಕುಂಟೆಗೆ ಹಾಕಿದೀನಿ ಸರ್. 10 ಕುಂಟೆಗೆ ಬದಲಾಯಿಸ್ತಾ ಇರ್ತೀನಿ? ಇಲ್ಲ, ಅದೇ ಒಂದು ಬ್ಯಾಚು ಹತ್ತಿರೋದಕ್ಕೆ ಇದು ಬರ್ಬೇಕು ಮ್ಯಾಕೆ. 10 ಕುಂಟೆಗೆ ಸಪರೇಟ್ ಮಾಡ್ಕೊಂಡಿದ್ದೀರಿ? ಸಪರೇಟ್ ಮಾಡಿ. ಒಂದ್ ಬ್ಯಾಚ್ ತಿರೋದಂಗ್ ಇನ್ನೊಂದ್ ಬ್ಯಾಚ್ ಬರುತ್ತೆ. ನಿರಂತರವಾಗಿ ಅದು ಸೇಮೆ ಹುಲ್ ಕೊಡ್ತಾ ಇರ್ತಾರೆ. ಇಲ್ಲ ಅಂದ್ರೆ ಹಸುಗಳಿಗೆ ಮೇವೇದಿನ ತರಬೇಕು. ಈಗ ಮೇಯಿಸೋದಕ್ಕೂ ಬಿಡಕ್ಕಾಗಲ್ಲ ಬೈಲಲ್ಲಿ. ಈಗ ಒಟ್ಟಿನಲ್ಲಿ ನೀವು ಹಾಲಿನಿಂದ ಕೂಡ ದುಡ್ಡನ್ನು ನೋಡ್ತಾ ಇದೀರಿ ಅಂತ ಹೇಳ್ಬೋದು. ಏನ್ ತೊಂದ್ರೆ ಇಲ್ಲ, ಮಾಡ್ತಾ ಇದೀವಿ. ಇರ್ಲಿ, ಅದೇ ಒಬ್ಬ ರೈತನಾದವನಿಗೆ ಒಂದನ್ನೇ ನಂಬ್ಕೊಂಡು ಕೂರಕ್ಕಾಗಲ್ಲ. ಇದ್ರಲ್ಲೆಲ್ಲ ಸಗಣಿ ಬರುತ್ತಲ್ಲ, ಈ ಸಗಣಿನಲ್ಲಿ ತಿಪ್ಪೆ ಗೊಬ್ಬರ ಎಲ್ಲ ಏನ್ ಮಾಡ್ತೀರಿ? ಹೊಲಿಗೆ ಹಾಕ್ತೀವಿ ಸರ್. ನಮ್ಮ ಜಮೀನ್ಗೆ ಹಾಕತೀವಿ, ಯಾವ್ದು ಒಂದು ಅದ ಯಾವೊಂದು ಕೊಡೋದೇ ಇಲ್ಲ ಸರ್. ನಾವು ದನಿನ ಹುಲ್ಲು ಅದು ಏನು ಆದ್ರೂ ನಾನು ಮಾರೋದಿಲ್ಲ ಸರ್. ಅವು ಮಾರ್ತು ಅಂದ್ರೆ ಹುಟ್ಟದ ಇನ್ನು ಮನೆಗೆ ಸರ್. ಹೌದು, ಹೊಲಕ್ಕೆ ನಾವು ಎಷ್ಟೇ ಈಗ 9 ಟ್ರ್ಯಾಕ್ಟರ್ ಗೊಬ್ಬರ ಆಯ್ತದೆ, ಎಲ್ಲ ಹೊಲಕ್ಕೆ ಸುರಿಯೋದೆ ಸರ್. ಹೊಲಕ್ಕೆ ಅಂದ್ರೆ ಏನು ಹರಗ್ ಬಿಡ್ತೀರಾ ಅಥವಾ ಗುಣಿಗೆ ಮಾತ್ರ ಕೊಡ್ತೀರಾ? ಇಲ್ಲ, ಹೊಲಕ್ಕೆ ಪೂರ್ತಿ ಚೆಲ್ ಬಿಡ್ತೀವಿ ಸರ್. ಟ್ರ್ಯಾಕ್ಟರ್ ಏರ್ಸ್ಬಿಟ್ಟು ಗುಟ್ಗುಡ್ಡೆ ಬಿಟ್ಕೊಂಡು ಬಿಟ್ಕೊಂಡು ಅಲ್ಲಲ್ಲೇ ಕುಕ್ಕೆ ತಗೊಂಡು ಎರ್ಚ್ಬಿಡ್ತೀವಿ ಸರ್ ಹೊಲ ಪೂರ್ತಿ. ಅಲ್ಲ, ಅದನ್ನ ನಿಮ್ಮ ಈ ಕೃಷಿ ತ್ಯಾಜ್ಯ ಬರುತ್ತಲ್ಲ, ಈ ಶುಂಠಿ ಹುಲ್ಲಾಗ್ಬೋದು, ಬೇರೆ ಬೇರೆ ತ್ಯಾಜ್ಯಗಳೆಲ್ಲ ಬರ್ತವೆ ಹುಲ್ಲೆಲ್ಲ, ಇದೆಲ್ಲ ಸೇರಿಸಿ ನೀವು ಕಾಂಪೋಸ್ಟ್ ಮಾಡೋದು ಆತರ ಏನ್ ಮಾಡ್ಕೊಂಡಿದ್ವಾ? ಇಲ್ಲ ಸರ್, ಅದೇನು ಮಾಡಿಲ್ಲ. ನಾನು ಮಾಡಿದ್ರೆ ನಿಮ್ಗೆ ಈ ರಸಗೊಬ್ಬರ ಹಾಕೋದು ಖರ್ಚು ಉಳಿಯುತ್ತಲ್ಲ? ಎಲ್ಲಿ ಸರ್, ನಾವೇ ಈಗ ಒಂದಪ್ಪ ಕೂದ್ ಒಂದ್ ಚಿಗರ್ತಾ ಇರ್ತದ, ಒಂದ್ ನೇಗಲ್ ಹೊಡಿತೀವಿ ಮಧ್ಯಕ್ಕೆ, ಒಂದ್ ಮೂಟೆ ಈರೆ ತರ್ತೀವಿ ಎರ್ಚ್ಬಿಟ್ಟು, ಇನ್ನೊಂದು ವಾರಕ್ಕೆ ಅದು ರೆಡಿ ಆಯ್ತದೆ. ಇನ್ನೊಂದು ವಾರ ಬಿಟ್ಕೊಂಡು ಅದಕ್ಕೆ ಮಾಡ್ಬಿಟ್ಟು ಅದು ಬತಾ ಇರ್ತದೆ ಸರ್. ಅವೇನ್ ತೊಂದ್ರೆ ಇಲ್ಲ, ದನಿ ಮೇವು ತೊಂದರೆ ಇಲ್ಲ ಸರ್. ಮಾಡ್ತೀವಿ ಅಂದ್ರೆ ದನಗಳು ರಾಸುಗಳು ಇರೋದ್ರಿಂದ ನಿಮ್ಗೆ ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ, ಮೇಲ್ ಗೊಬ್ಬರವಾಗಿ ಮಾತ್ರ ನೀವು ರಸಗೊಬ್ಬರ ಕೊಡ್ತೀರಿ? ತಗೋತೀವಿ ಸರ್. ಬರೀ ದನಿನ ಗೊಬ್ಬರ ಮಾತ್ರ ಹಾಕಿದ್ರೆ ಬೆಳೆ ಚೆನ್ನಾಗ್ ಬರಲ್ವಾ? ಬರ್ತದೆ ಸರ್. ಇದು ಇದು ಪಾಠ ಮಾಡ್ಬಿಟ್ಟಿದೀವಲ್ಲ ಸರ್, ಈ ಕೋಳಿ ಕೂದ್ರೆ ಹೆಂಗೆ, ನಮ್ ಸಳದ ಕೋಳಿ ಕೂದ್ರೆ ಹೆಂಗೆ ಅಂತ ಎಲ್ಲ ಮಾಡ್ಕೊಬಿಟ್ಟಿದಿಲ್ಲ ಸರ್. ಅದೊಂದ್ ಸ್ವಲ್ಪ ನಾರೇ ಚೆಲ್ಬೇಕು ಸರ್, ಅದಕ್ಕೆ ಮೇಲ್ ಗೊಬ್ಬರ ಕೊಡ್ಬೇಕು, ಚೆಲ್ಬೇಕು. ಆ ಪಾಠ ಮಾಡ್ಕೊಂಡಿರೋ ತಪ್ಪಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತೀರಿ? ಏನು ಮಾಡಂಗಿಲ್ಲ ಸರ್, ಅದ್ ಚೆಲ್ಲೇಬೇಕು, ಬೆಳೆಸ ತೆಗಿಬೇಕು ಅಂದ್ರೆ ಅದ್ ಚೆಲ್ಲೇಬೇಕು ಸರ್. ಅದ ಚೆಲ್ದನೆ ಅದನ್ನ ಕಾಂಪೋಸ್ಟ್ ಆಗಿ ಮಾಡ್ಕೊಂಡು ಆ ಸಂದರ್ಭದಲ್ಲೂ ಪುನಃ ಮೇಲ್ ಗೊಬ್ಬರವಾಗಿ ಈ ಕಾಂಪೋಸ್ಟ್ ಗೊಬ್ಬರವನ್ನ ಕೊಟ್ಟು ಬೆಳೆಯನ್ನ ತೆಗಿತಾ ಇರ್ತಕ್ಕಂಥ ರೈತರು ಇದಾರೆ. ಆ ತರದ ರೈತರ ಸಂಪರ್ಕ, ಆ ತರದ ರೈತರ ಸಲಹೆ ಎಲ್ಲೂ ಸಿಕ್ಕಿಲ್ವಾ? ಎಲ್ಲೂ ಹೋಗೋದಿಲ್ಲ ಸರ್, ಎಲ್ಲೂ ಹೋಗೋದಿಲ್ಲ. ನಾವು ಒಟ್ಟಿನಲ್ಲಿ 4 ಎಕರೆನಲ್ಲಿ ವ್ಯವಸ್ಥಿತವಾಗಿ ನೀವು ಒಂದಷ್ಟು ಶುಂಠಿ, ರಾಗಿ, ತಂಬಾಕು ಇದೆಲ್ಲ ಮಾಡ್ತಾ ಇದ್ರಿ. ಮತ್ತೆ ಏನು ಮನೆ ತುಂಬಾ ಎಲ್ಲ ಕೋಳಿಗಳೆಲ್ಲ ಓಡಾಡ್ತಾ ಇದಾವಲ್ಲ, ನೀವೇ ಸಾಕಿರೋದಾ? ನಿಮ್ಗೀಗೆಲ್ಲ ಕೋಳಿ ಈಗ ಮಟನ್ ಕಟ್ ಮಾಡಕ್ ಹೋಗ್ತಾರೆ ಮಕ್ಕಳು ಅಂತ ಹೇಳಿದ್ರಿ, ಮಟನ್ಗೂ ನಿಮ್ಗೆ ತೊಂದರೆ ಇಲ್ಲ, ದುಡ್ಡು ಕೊಡಂಗಿಲ್ಲ? ಮಟನ್ಗೂ ಮಾತ್ರ ಇಲ್ಲಿ ಗಂಟು ದುಡ್ಡು ಕೊಟ್ಟು ತಂದುವಿಲ್ಲ. ನಿನ್ನೆ ನಮ್ಮ ಮನೆ ತೇವೆ 2 ವಾರಗಳು ಕೂದಿದೆ, 700 ರೂಪಾಯಿ ಕೊಟ್ಟೆ. ವರ್ಷ ತೋಟಕ್ಕೆ ಮಾಡೋರಿಗೆ ಕೆಜಿಗೆ 700 ರೂಪಾಯಿ. ಅದು ನಮ್ಮನೆ ಸಾಕಿದ ವಾತುಗಳೇ ನಾಟೆ ಹೋತ 700 ರೂಪಾಯಿ ಕೊಟ್ಟೆ. ಇಲ್ಲಿ ಎರಡು ವಾತುಗಳು ಕೂದಿ ಮನೆಗೆ ಒಂದ್ 2-3 ಕೆಜಿ ಮಡಿಕಂದಿ, ತಾಲೆ ಬೋಟಿ ಎಲ್ಲ ಮನೆಗೆ ಮಡಿಕಂದಿ, ಎಲ್ಲ ಮಕ್ಕಳೆಲ್ಲ ಊಟ ಮಾಡ್ತಾರೆ ಸರ್. ಒಟ್ಟಿನಲ್ಲಿ ಮಟನ್ಗೂ ದುಡ್ಡು ಕೊಡಂಗಿಲ್ಲ, ಕೋಳಿಗೂ ಕೊಡಂಗಿಲ್ಲ. ಈಗ ನಿಮ್ಮ ಒಂದು 10 ಮರಿಯವಿ ಅಂದ್ರೆ ಒಯ್ತೀವಿ, ಒಪ್ಕೊಂಡಿ ಕಟ್ ಮಾಡ್ಬಿಟ್ಟು ಅವಕ್ಕೆಲ್ಲ ಅಡೆ ಪಡೆ ಎಲ್ಲ ಮಡಗಿದ್ವಿ ಸರ್. ಅವೇನು ಅವ್ರು ಅದ್ ತಗೊಬನ್ನಿ ಇದು ತಗೊಬನ್ನಿ ಮನೆ ತಗೊಬನ್ನಿ ಕತ್ತರಿಸ್ತೀವಿ ಅನ್ನಕ್ಕಿಲ್ಲ. ನಮ್ಮ ಅಲ್ಲಿಗೆ ಏನ್ ಬೇಕು ಸಾಮಾನು ಎಲ್ಲ ಜೋಡಿಸಿ ಮಡಗಿದ್ವಿ ಸರ್. ಅದರಿಂದ ಮಕ್ಕಳು ಅಚ್ಚುಕಟ್ಟಾಗಿ ಅನ್ನ ತಿನ್ಕೊಂಡವ್ರೆ ಸರ್. ಈ ಜೊತೆಗೆ ಕೋಳಿಗಳೆಲ್ಲ ಇದಾವೆ, ಎಷ್ಟು ಕೋಳಿ ಇದಾವೆ? ಕೋಳಿ ಒಂದು 20 ಇರ್ಬೇಕು ಸರ್, ಮರಿಕರ ಅಂತ ಒಂದು 20 ಇವೆ. ಕೋಳಿ ಬೇಕು ಅಂದಾಗ ನೀವೇನು ಫಾರಂ ಗಿರಂ ಕೋಳಿ ತಗೊಂಡು ಬೇಕು ಅಂದಾಗ ಇಲ್ಲೇ ಕೂತಾಕ್ತಿವಿ. ಇಲ್ಲಿ ಅಕ್ಕಪಕ್ಕ ತೋಲ್ದಲ್ಲಿ ರಾಗಿ ಪಾಗಿ ಚೆಲ್ಲಿದ್ರೆ ಪೈರ್ನ ಮೇಕೊಬಿಡ್ತಾವ ಹೋಗಿ. ಅದರಿಂದ ಒಂದು ಈಗ ಒಂದು 20 ಕೋಳಿ ಕಮ್ಮಿ ಮಾಡಿದೀನಿ, ಕುಯ್ಕೊಂಡ್ ಕುಯ್ಕೊಂಡ್ ತಿನ್ನಾಕ ಕೂಡ ಸರ್. ಯಾಕೆ ನೀವೇ ರಾಗಿ ಬೆಳಿತೀರಿ? ನಿಮ್ ರಾಗಿ ಇಲ್ಲಿ ಅದು ರಾಗಿ ಒಂದ ಪಕ್ಕದಲ್ಲ ಸರ್, ಅಲ್ಲಿ ಕೋಳಿ ಹೋಗ್ದೇನೆ ಇರ್ತಾವ, ಅಲ್ಲೊಬ್ಬಂದ ಅದು ಪಕ್ಕದೊಂದು ಜೋಳ ಹಾಕವನೆ, ಅಲ್ಲಿ ಹೋದ್ರೆ ಪೈರ್ನ ಮೇದಾಗ್ತವೆ. ಕಂಟ್ರೋಲ್ ಮಾಡ್ಕೊಂಡು ಕಮ್ಮಿ ಮಾಡ್ತಾ ಇದೀವಿ. ನೀವು ನಾಟಿ ಕೋಳಿ ಏನ್ ಮಾರಕ್ ಹೋಗಲ್ಲ ಮನೆಗೆ ಮಾತ್ರ? ಮಾರೋದಿಲ್ಲ ಸರ್, ಅದೊಂದು ಕೋಳಿ ಮಾತ್ರ ನಮ್ಮ ಮನೇಲಿ ಇದ್ದಾವ ಮಾರೋದಾಗಿರ. ಒಳ್ಳೇದಾಯ್ತು. ನಿಮ್ಗೆ ಖರ್ಚು ಕೂಡ ಕೊಂಡ್ಕೊಳ್ಳದೆ ಇರೋದ್ರಿಂದ ಅದ್ರ ಖರ್ಚು ಉಳಿಯುತ್ತೆ, ನೀವೇ ಸ್ವತಃ ನಿಮ್ಮ ಕೃಷಿ ಭೂಮಿನಲ್ಲಿ ದುಡಿಯೋದ್ರಿಂದ ಆ ಕೂಲಿಯೂ ಕೂಡ ಉಳಿಯುತ್ತೆ, ಜೊತೆಗೆ ನೀವು ಇರೋಂತ ಕೃಷಿ ಭೂಮಿನಲ್ಲಿ ನಿಮ್ಮ ಆಹಾರ ಧಾನ್ಯಗಳನ್ನೆಲ್ಲ ಬೆಳ್ಕೊಳ್ಳೋದ್ರಿಂದ ಕೊಂಡೋದು ಕೂಡ. ಯಾವ ಕೊಂಡಕ್ಕಿಲ್ಲ, ಒಂದ್ ಸ್ವಲ್ಪ ಬೆಳಗ್ಗೆಲ್ಲ ತಗತೀವಿ ಅಷ್ಟೇ ಅಂಗಡಿಲಿ. ಇನ್ನು ಕಾಳು ಕಡ್ಡಿ ಎಲ್ಲ ಮನೇಲಿ ಇರ್ತಾರೆ ಸರ್, ಏನ್ ತೊಂದ್ರೆ ಇಲ್ಲ. ಅವರೆಕಾಳು ಇರ್ತದೆ, ತೆಗರಿಕಾಳು ಇರ್ತದೆ, ಎಲ್ಲ ಮನೇಲಿ ನಾವು ಮಾಡಿದ್ವಿ. ಎಲ್ಲ ಮೊಮ್ಮಕ್ಕಳಿದ್ದಾರಲ್ಲ, ಮೊಮ್ಮಕ್ಕಳಿಗೆಲ್ಲ ಹಾಲೆಲ್ಲ ಕೊಡ್ತೀರಾ ಇಲ್ಲ ಎಲ್ಲ ಡೈರಿಗೆ ಹಾಕ್ಬಿಡ್ತೀರಾ? ಎಲ್ಲ ಡೈರಿಗೆ ಅವ್ರು ಕಾಫಿ ಗೀಪಿ ಕುಡಿತಾರೆ, ಮೊಸರು ಮಜ್ಜಿಗೆ ಇರ್ತದಲ್ಲ ಸರ್ ಮನೇಲಿ. ಹಾಲು ಕುಡಿಯಲ್ವಾ ಅವರು? ಇಲ್ಲ. ಹಾಲು ಕುಡಿಯಲ್ವಾ? ಹಾಲು ಕುಡಿಯಲ್ವಾ ನೀನು? ಏನ್ ನಿನ್ ಹೆಸರೇನು? ತೇಜ. ಸ್ಕೂಲ್ ಹೋಗ್ತಿದೀಯಾ? ನೀನ್ ಹಾಲು ಕುಡಿಬೇಕಲ್ಲ, ಯಾಕೆ ಮನೇಲಿ ಹಸು ಇದೆಯಲ್ಲ, ಹಾಲು ಕುಡಿಯಲ್ವಾ ನೀನು? ಯಾಕೆ ಕುಡಿಯಲ್ಲ, ಕೊಡಲ್ವಾ ತಾತ? ಕೊಡಕಿಲ್ಲ, ಕೊಡೋದಿಲ್ವಲ್ಲ ಅಂತ ಯಜಮಾನ್ರೆ. ಅಯ್ಯೋ ಐದ ಅಲ್ಲ, ಅವರಮ್ಮ ಹಾಲು ಕುಡಿತೀಯಲ್ಲ, ಹೋಗೋ ದನ ಮೀಸೋಗೋ ಅಂದಾಗ ಅಮ್ಮ ದನ ಮೀಸ ಕೇಳ್ತದೆ, ನಾನು ಕುಡಿಯೋದೇ ಇಲ್ಲ ಅಂತ ಬಿಟ್ಬಿಟ್ಟ ಸರ್. ಅಲ್ಲ ಇಲ್ಲ ಇಲ್ಲ, ಹಾಲು ಕುಡಿಬೇಕು ಮನೇಲಿ ಇರೋದಾಗ ಹಾಲ್ನ, ಅದರಲ್ಲೂ ಒಳ್ಳೆ ಹಸುಗಳು ಸಾಕವ್ರೆ ಮನೇಲಿ ಇರೋಂಥದ್ದು ಎಲ್ಲ ಪ್ಯಾಕೆಟ್ ಹಾಲು ಕುಡಿತಾರೆ. ನೀನು ಮನೇಲಿ ಕೆಚ್ಚಲ ಕರ್ದು ಕೊಡೋ ಹಾಲ್ನ ಕುಡಿಯಲ್ಲ ಅಂದ್ರೆ ಏನಪ್ಪ ನೀನು? ಇರ್ಲಿ, ಮನೆಯಲ್ಲಿ ರಾಸುಗಳಿರೋದ್ರಾಗ ಉತ್ತಮವಾದ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಮಾಡ್ಕೊಂಡು ಸೇವಿಸೋದು ಆರೋಗ್ಯಕ್ಕೆ. ಇವತ್ತೊಂದು ಮಕ್ಳು ಕೊಟ್ರೆ ಮುಂದಕ್ಕೆ ಆರೋಗ್ಯವಾಗಿರ್ತಾರೆ ಅಂತ. ಏನ್ ತೊಂದರೆ ಇಲ್ಲ ಸರ್, ಮನೇಲಿ ಸಿಗ್ತದೆ. ನಾವೇನ್ ಡೈರಿಗೆ ಹೋಗಿ ಅಲ್ಲಿ ಹಾಲು ತರಬೇಕು, ಮೊಸರು ತರಬೇಕು ಅನ್ನಂಗಿಲ್ಲ. ಮನೇಲಿ ಮೊಸರು ಹಾಕಿರ್ತಾರೆ, ಬೆಳಗ್ತಾರೆ. ಇವ್ರು ಇಸ್ಕೂಲ್ಗೆ ಹೋಗ್ಬೇಕಾರೆ ಮೊಸರನ್ನು ಚಿತ್ರಾನ್ನ ಮಾಡ್ಕೊಂಡು ಅವ್ರು ನಾಶ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸ್ವಾಮಿಯವ್ರೆ, ನಾವು ಮಾತಾಡ್ತಾ ಹೇಳಿದ್ರೆ ಬೋರ್ ಹಾಕಿಸ್ತೆ, 8 ಬೋರ್ ಹಾಕಿಸ್ತೆ, ನೀರು ಬರಲಿಲ್ಲ ಅಂತ, ಕೊನೆದ್ರಲ್ಲಿ ಸ್ವಲ್ಪ ಬಂತು ಅಂತ. ಎಷ್ಟು ಇಂಚ್ ನೀರು ಬಂದಿದೆ ಅದರಲ್ಲಿ? 7-8 ಜೆಟ್ ಹೊಡಿತಾವ್ ಸರ್. ಈಗ ಮೊದ್ಲು ಮಳೆ ಕಮ್ಮಿ ಇದ್ದಾಗ ಕೆರೆಯಲ್ಲಿ ನೀರಿತ್ತಿಲ್ವಲ್ಲ, 3-4 ಹೊಡಿತಿದ್ವ ಸರ್. ಅದ್ರಲ್ಲಿ ಕಮ್ಮಿ ಬತ್ತಲ್ಲ ಅಂದ್ಬಿಟ್ಟು ಗಂಗಾಮನ್ ತಾಯಿ ಮೇಲೆ ಆಟ ಮಾಡಕ್ ಹೋಗಿ 7 ಫೇಲ್ ಆಗ್ಬಿಟ ಸರ್. ಇನ್ನೊಂದ್ರಲ್ಲಿ ಎಲ್ಲಾರ ತೆಗೆದ್ರೆ 7 ಬೋರ್ ತಗ್ಸೋಕು ನಿಮ್ಗೆ ತುಂಬಾ ಖರ್ಚಾಗಿದೆ. ಇನ್ನೇನ್ ಮಾಡ್ತೀರಿ, ಖರ್ಚು ಬಿಟ್ಟಾರ ಅವರು ಬೋರ್. ಅಲ್ಲ, ಈಗ ನಿಮ್ಗೆ ಇಷ್ಟು ದೊಡ್ಡ ಕಟ್ಟೆ ಇದೆ, ಈ ಕಟ್ಟೆಗೆ ನೀರು ಹೋಗದೆ ಇರೋ ತರ ತಡೆಗೋಡೆಯನ್ನ ಹಾಕೊಂಡ್ರೆ ನೀರ್ನ ಬರೋ ಒಂದ್ ಎಷ್ಟಾರ ಆಗ್ಲಿ ಮಳೆ, ಆ ನೀರ್ ಹರಿದು ಹೊರಗಡೆ ಹೋಗ್ದಂಗೆ ಕಟ್ಟೆ ಹಾಕೋಬಿಟ್ರೆ ಎಲ್ಲಾರು ಸುತ್ತಮುತ್ತ ಜಮೀನವರು ಗದ್ದೆ ಮಾಡೋರಿಲ್ಲ, ಏನ್ ಇದು ಮಾಡೋರಿಲ್ಲ, ನಿಂತೋಗ್ಬಿಟ್ಟು ಸಾಕಲ್ಲ ಅಂತಾರೆ. ಪಕ್ಕದಲ್ಲಿ ತೋಡ್ತಾರು ಹಸು ಎಳ್ದಿ ಎದ್ದಾಗ್ಬಿಟ್ಟು ಅಡಿಕೆ ಮರಗಳೆಲ್ಲ. ಆ ನೀರು ಈಗ ನಮ್ಗೆ ಅಲ್ಲಾಡೋದಿಲ್ಲ ಸರ್, ಒಂದ್ 2-3 ವರ್ಷ. ಅದೇ ಸುತ್ತಮುತ್ತ ಇರೋ ಇಲ್ಲಿ ಹೆಚ್ಚು ಕಡಿಮೆ ಒಂದ 100 ಎಕರೆ ಜಮೀನಿಗೆ ಆ ನೀರು ಸಾಕಾಗೋಷ್ಟಾದೆ. ಅದೇ ಸರ್, ಅಂತರ್ಜಲ ಹೆಚ್ಚಾದ್ರೆ ಕೆರೆಯೋದಲ್ಲ ಸರ್ ಈ ಕಡೆ. ಅದೇ ಈ ಕಟ್ಟೆಯ ನೀರು ಮುಂದಕ್ಕೆ ಹೋಗದಂಗೆ ತಡೆಯಬೇಕು ಅಂದ್ರೆ ರೈತರೆಲ್ಲ ಒಟ್ಟಾಗಿ ಏನ್ ತಡೆಗೋಡೆ ಹಾಕೋದು ಅಥವಾ ಸರ್ಕಾರಕ್ಕೆ ಹೇಳಿ ಅದಕ್ಕೆ ಜಾಸ್ತಿ ಆಗಿದ್ದು ಏನ್ ಮಾಡ್ಕೊಳ್ಳೋದು? ಜಾಸ್ತಿ ಆಗಿದಲ್ಲ, ಮಳೆ ಆಗದೆ ಇರೋ ಸಂದರ್ಭದಲ್ಲಿ ಅದ್ರಲ್ಲಿ ನೀರು ಯಾರು ಬಿಟ್ಕೊಳ್ಳಿರಲಿಲ್ಲ ಸರ್. ಅದ್ರಲ್ಲಿ ಅದ ಹಂಗೆ ನಿಂತಿರೋ ನೀರು ನಿಂತಂಗೆ ಇರೋದಿಯ, ಗದ್ದೆಗಳಿಲ್ಲ. ನಾನು ಹೊಲಕ್ ಬಿಟ್ಕೋಬೇಕು ಅನ್ನಂಗೆ ನಾವು ಇಲ್ಲಿ ಒಡೆಯಕ್ಕೂ ಕೊಡಕ್ಕಿಲ್ಲ. ಇದ್ರಲ್ಲಿ ದನಿಕರಿಗೆ ಎಲ್ಗೋದು ಅಂತ ಜಗಳ ಮಾಡ್ತಾರೆ, ಅದರಿಂದ ಯಾರು ಹೊಡೆಯೋದಿಲ್ಲ ಸರ್ ಇಲ್ಲಿ. ಈಗ ನಾವು ಇವತ್ ಬಂದಿರೋದ್ರಿಂದ ನಿಮ್ಮ ಶ್ರೀಮತಿಯವರು ನಿಮ್ಮ ಮನೆಯವರು ಇದ್ದಿದ್ರೆ ಇನ್ನೂ ಒಳ್ಳೆ ಅನುಭವದ ಮಾತುಗಳನ್ನ ಕೇಳ್ಬೋದಾಗಿತ್ತು. ಇರ್ಲಿ, ಈಗ ನೀವು ನಾವು ಬಂದಂತ ಸಂದರ್ಭದಲ್ಲಿ ನೀವು ಸಿಕ್ಕಿದ್ರಿ, ನಿಮ್ಮ ಕೃಷಿ ಜೀವನದ ಅದ್ರ ಜೊತೆಗೆ ಕೃಷಿ ಪೂರಕವಾದ ಚಟುವಟಿಕೆಗಳು, ಪಶುಸಂಗೋಪನೆ ಇರ್ಬೋದು, ಅದ್ರ ಜೊತೆಗೆ ನೀವು ಮಾಂಸದ ಮಾರಾಟದಲ್ಲಿ ತೊಡಗತಕ್ಕಂಥದ್ದು ಇರ್ಬೋದು, ಇವೆಲ್ಲ ಅನುಭವಗಳನ್ನ ನಮ್ಮ ಕೇಳುಗರಿಗೆ ತಿಳಿಸಿದಿರಿ. ನಿಮ್ಮ ಜೊತೆ ಮಾತಾಡಬೇಕು ಅಂದ್ರೆ ನಮ್ಮ ಕೇಳುಗರು ದೂರವಾಣಿ ಸಂಖ್ಯೆಯನ್ನ ಒಂದು 3 ಸಾರಿ ಹೇಳಿ. 29 ಸರ್, 9 9 8 0 8 0 2 9